ಮಳಿಗೆಯೇ ಶೇರದ ಹಾಡೆ. ಏಯ್ ನಂಗಡಿ ಇನ್ನಿಲ್ಲ ಮಾಡಿಟ್ಟು ತಲೆಮೆ ಕಾಲು ನೀ ಒದ್ದು ಕಣ್ಣೆಲ್ಲ ತಿಮಿರು ಪುನರಾಗಡಿಗ ಬಂದಾರು ತಲೆಮ ಬೇರೆ ರಂಗ ಪಾತ್ರ ಸಾರೇ.